ಕರ್. ಬೆಳಗಾವಿಯಲ್ಲಿ ಸುಸಜ್ಜಿತ ಬಸ್ ಡಿಪೋ ಲೋಕಾರ್ಪಣೆಗೊಳಿಸಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಕರ್ನಾಟಕ ಮಾಹಿತಿ ಆಯೋಗದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಜಿ ಸತ್ಯವತಿ ಪ್ರಮಾಣವಚನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು. ಸಮಯ 6:50. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಕೃಷಿ ರಂಗ ಅವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ. ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಪಶು ಸಖಿ ಮತ್ತು ಕೃಷಿ ಸಖಿ ಕಾರ್ಯಚಟುವಟಿಕೆಗಳ ಕುರಿತು ಆರತಿ ಬಾಯಿ ಎಲ್ ಮತ್ತು ವಾಣಿ ಅವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನದ ಮರು ಪ್ರಸಾರ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಭದ್ರಾವತಿ ತಾಲೂಕು ಬಾರಂದೂರಿನ ಆರತಿ ಬಾಯಿ ಎಲ್ ಮತ್ತು ವಾಣಿ ಎಲ್. ಇವರು ಮುಖ್ಯವಾಗಿ ಪಶು ಸಖಿ ಮತ್ತು ಕೃಷಿ ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಯಾವ ರೀತಿಯಿಂದ ಇವರ ಒಂದು ಕಾರ್ಯಚಟುವಟಿಕೆಗಳನ್ನ ಇವರು ತಮ್ಮ ಒಂದು ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದಾರೆ, ಏನು ಒಂದು ಮಾಹಿತಿ ಇವರು ಕೊಡ್ತಾ ಇದ್ದಾರೆ ರೈತ ಬಾಂಧವರಿಗಾಗಿರ್ಲಿ ರೈತ ಮಹಿಳೆಯರಿಗಾಗಿರ್ಲಿ ಅಂತ ಹೇಳಿ ತಿಳಿದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ತಮಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹೇಳಿ ವಾಣಿಯವರೇ, ಈ ಕೃಷಿ ಸಖಿ ಯಾವ ವರ್ಷದಿಂದ ತಾವು ಆರಂಭ ಮಾಡಿದ್ರಿ ಮತ್ತೆ ಏನ್ ಚಟುವಟಿಕೆಗಳನ್ನ ತಗೊಳ್ತಾ ಇದ್ರಿ? ಸರ್, ನಾನು 2023 ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಬಾರಂದೂರು ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿರೋದು. ಇದು NRLM ಒಕ್ಕೂಟದಿಂದ, ಶಿವಮೊಗ್ಗದಿಂದ ನಾವು ಅದರ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರೋದು. NRLM ಅದು ಏನು ಸಂಸ್ಥೆನಾ? ಸರ್, ಪಂಚಾಯತ್ ರಾಜ್ ವ್ಯವಸ್ಥೆಯಿಂದ ತಗೊಂಡಿರೋದು. ನಾವು ತಿಂಗಳಲ್ಲಿ 15 ಅಷ್ಟೇ ನಮಗೆ ಕೆಲಸ ಇರುತ್ತೆ, ಇನ್ 15 ಇರೋದಿಲ್ಲ. ನಾವು ಗ್ರಾಮ ಪಂಚಾಯತಿ ಅಲ್ಲೇ ವರ್ಕ್ ಮಾಡ್ತಾ ಇರ್ತೀವಿ. ಎಷ್ಟು ಹಳ್ಳಿಗಳು ಕೊಟ್ಟಿರ್ತಾರೆ ತಮಗೆ ಸರ್? ನಮ್ಮ ಬಾರಂದೂರ್ ಪಂಚಾಯತಿಯಲ್ಲಿ ಹಳೆ ಬಾರಂದೂರ್ ಇದೆ, ಕುಂಬಾರ್ಗುಂಡಿ ಇದೆ, ನಿರ್ಮಲಾಪುರ ಇದೆ, ಅಪ್ಪಾಜಿ ಬಡಾವಣೆ ಇದೆ, ಹಳ್ಳಿ ಕೆರೆ ಇದೆ, ಬಾರಂದೂರ್ ಇದೆ. ಇಷ್ಟು ಗ್ರಾಮಗಳು ನೀವು ನೋಡ್ಕೋಬೇಕು. ಹಾ ಸರ್, ಇಷ್ಟು ಗ್ರಾಮಗಳಿಗೂ ನಾವು ಏನೇನು ಒಂದು ಮಾಹಿತಿ ಆಗ್ಲಿ ಅಥವಾ ಏನು ಒಂದು ಕಾರ್ಯಚಟುವಟಿಕೆಗಳು ಮಾಡ್ತೀವಿ ಸರ್? ಪ್ರತಿ 2ನೇ ಸೋಮವಾರ ಮತ್ತೆ 4ನೇ ಸೋಮವಾರ ಕೃಷಿ ಇಲಾಖೆಗೆ ಭೇಟಿ ಮಾಡ್ತೀವಿ. ಕೃಷಿ ಇಲಾಖೆಯಲ್ಲಿ ಏನೇನ್ ಬಂದಿದೆ, ಅಲ್ಲಿ ಏನೇನ್ ಔಷಧಿಗಳಿದೆ, ಏನೇನ್ ಬಂದಿರುತ್ತೆ ರೈತರಿಗೆ, ಅದನ್ನ ನಮಗೆ ವಿಚಾರ ತಿಳಿಸ್ತಾರೆ. ನಾವು ಪ್ರತಿ ಸಂಘಗಳಿಗೆ ಭೇಟಿ ಮಾಡ್ತೀವಿ. ಸಂಘ ಅಂದ್ರೆ ಸ್ವಸಹಾಯ ಸಂಘಗಳು. ನಮ್ಮ ಬಾರಂದೂರ್ ಗ್ರಾಮ ಪಂಚಾಯತಿಯಲ್ಲಿ 52 ಸ್ವಸಹಾಯ ಸಂಘ ಇದಾವೆ. ನಾವು ಅಟ್ಲೀಸ್ಟ್ ನಮ್ಗೆ ಯಾಕೆಂದ್ರೆ ತಿಂಗಳಲ್ಲಿ 15 ಅಷ್ಟೇ ಕೆಲಸ ಇರೋದ್ರಿಂದ ನಾವು 52 ಸಂಘಕ್ಕೆ ಭೇಟಿ ಮಾಡಕ್ಕಾಗಿಲ್ಲ ಅಂದ್ರೆ ಒಂದು ತಿಂಗಳು ಒಂದ 10-15 ಸಂಘ ಭೇಟಿ ಮಾಡ್ತೀವಿ, ಇನ್ನೊಂದು ತಿಂಗಳು ಒಂದ್ 20, ಆತರ ಎಲ್ಲಾ ಸಂಘಗಳಿಗೂ ಭೇಟಿ ಮಾಡ್ತೀವಿ. ಆಮೇಲೆ ರೈತರದು ಕಾಂಟ್ಯಾಕ್ಟ್ ನಂಬರ್ ಇಟ್ಕೊಂಡಿದೀವಿ. ರೈತರು ಹೇಳಿರ್ತಾರಲ್ಲ ನಮಗೆ, ಯಾವಾಗ ಏನಾದ್ರು ಬಂದ್ರೆ, ಡಯಾಂಚ ಬಂದ್ರೆ, ಟಾರ್ಪಲ್ ಬಂದ್ರೆ, ಕೃಷಿ ಹೊಂಡ ಮಾಡಿಸೋದಿದ್ರೆ, ಏನಾದ್ರೂ ಇದ್ದಾಗ ನಮ್ಗೆ ಹೇಳಿರ್ತಾರೆ. ಅಂತ ರೈತರಿಗೆ ನಾವು ಕರೆ ಮಾಡಿ ತಿಳಿಸ್ತೀವಿ, ಈ ತರ ಬಂದಿದೆ, ಬನ್ನಿ ಕಾಂಟ್ಯಾಕ್ಟ್ ಮಾಡಿ ಅಂತ. ಕೆಲವೊಬ್ರು ನಮ್ಮನ್ನ ಕರ್ಕೊಂಡೋಗಿ ತಗಸ್ಕೊಂತಾರೆ, ಕೆಲವೊಬ್ರು ಅವರೇ ಡೈರೆಕ್ಟ್ ಆಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಗೊಂತಾರೆ ಸರ್. ಇದು ನೀವು ಯಾವ ರೀತಿಯಿಂದ ಅವರಿಗೆ ಭೇಟಿ ಆಗ್ಬೇಕಾದ್ರೆ, ಬೆಳಿಗ್ಗೆನೋ ಇಲ್ಲ ಸಂಜೆ ಟೈಮಿಂಗ್ಸ್ ಏನಿಲ್ಲ, ಬೆಳಗ್ಗೆ 10 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ಸಂಜೆ ಸಂಘ ಮಾಡ್ತಿದ್ರೆ ಮಹಿಳೆಯರು ಸಂಜೆ 7 ಗಂಟೆಗೂ ಭೇಟಿ ಮಾಡ್ತೀವಿ, 8 ಗಂಟೆಗೂ ಭೇಟಿ ಮಾಡ್ತೀವಿ. 8 ಗಂಟೆ ಮೇಲೆ ಯಾವ್ದಕ್ಕೂ ಹೋಗಿಲ್ಲ, 8 ಗಂಟೆ ಒಳಗಡೆ ಒಟ್ಟು ಸಂಘಗಳಿದ್ದಾಗ ಎಲ್ಲಾ ಸಂಘಗಳಿಗೂ ಭೇಟಿ ಮಾಡ್ತೀವಿ. ಮತ್ತೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾಗ ಮನೆ ಮನೆಗೆ ಹೋಗಿ ಕೂಡ ಭೇಟಿ ಮಾಡಿ ತಿಳಿಸ್ತೀವಿ. ಹಾ ಸರ್, ಇದು ಒಂದಾಯ್ತು, ಈಗ ಮನೆ ಮನೆಗೆ ಹೋಗಿ ಭೇಟಿ ಮಾಡೋದು ಒಂದಾಯ್ತು. ಇನ್ನು ಈಗ ಪಂಚಾಯತಿಯಲ್ಲಿ ಅಥವಾ ಪಂಚಾಯತಿ ಕಟ್ಟೆಯಲ್ಲಿ ಸಭೆಗಳನ್ನ ಕರೆದ್ಬಿಟ್ಟು ಆತರದ್ದು ಮಾಡ್ತೀರಾ? ವಾರ್ಡ್ ಮೀಟಿಂಗ್ ಮಾಡ್ತೀವಿ. ಜಿಪಿಎಲ್ಎಫ್ ಮೀಟಿಂಗ್, ಗ್ರಾಮ ಪಂಚಾಯತಿಯಿಂದ ಜಿಪಿಎಲ್ಎಫ್ ಮೀಟಿಂಗ್ ಮಾಡ್ತೀವಿ ನಾವು. ಪ್ರತಿ ತಿಂಗಳು ಮಾಡ್ತೀವಿ. ಅದನ್ನ ಮಾಡಿದಾಗ ರೈತರಿಗೆಲ್ಲರಿಗೂ ಕರಿತೀವಿ, ಮತ್ತೆ ಕೃಷಿ ಇಲಾಖೆಯಿಂದ ಕೃಷಿ ಅಧಿಕಾರಿಗಳನ್ನೂ ಕರಿತೀವಿ. ಅವರು ನಾವು ಹೇಳಿರೋ ಮಾಹಿತಿನ ಅವರು ಒಂದ್ಸಲಿ ರೈತರಿಗೆ ಡೈರೆಕ್ಟ್ ಆಗಿ ತಿಳಿಸ್ಕೊಡ್ತಾರೆ. ಇದಕ್ಕೋಸ್ಕರನೇ ತಮಗೇನು ತರಬೇತಿ ಕೊಟ್ಟಿದ್ದಾರಾ ಸರ್? ಭದ್ರಾವತಿಯಲ್ಲಿ ಏನು ತರಬೇತಿ ಕೊಟ್ಟಿಲ್ಲ. ನಾವು ಕೃಷಿ ಸಖಿಯಾಗಿ ಕೆಲಸ ಮಾಡ್ಲಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಕೆವಿಕೆ ನವಲೆಯಲ್ಲಿ ಟ್ರೈನಿಂಗ್ ಮುಗ್ದಿದೆ ನಮ್ದು. ಫಸ್ಟ್ ಮಾಡ್ಯೂಲ್ ಮತ್ತೆ ಸೆಕೆಂಡ್ ಮಾಡ್ಯೂಲ್ ಅಂತ ಮುಗ್ದಿದೆ. ಅಲ್ಲಿ 5 ದಿನ ಒಂದ್ಸರಿ 7 ದಿನ ಒಂದ್ಸರಿ ಟ್ರೈನಿಂಗ್ ತಗೊಂಡಿದೀವಿ. ಅಲ್ಲಿ ಕೃಷಿ ಅಧಿಕಾರಿಗಳು ಮತ್ತೆ ಕೃಷಿ ವಿಜ್ಞಾನಿಗಳು ಎಲ್ಲಾ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾವ ರೀತಿ ಮಾಡ್ಬೇಕು ಏನ್ ಕತೆ ಅಂತ ಹೇಳಿ ಅಂದ್ರೆ, ನಾವು ಕೆಲಸ ಮಾಡೋದ್ರ ಬಗ್ಗೆ ಅವ್ರು ಮಾಹಿತಿ ಕೊಟ್ಟಿಲ್ಲ. ಬಟ್ ಕೃಷಿಯಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು, ಕೃಷಿಯಲ್ಲಿ ಸಮಗ್ರ ಪದ್ಧತಿ ಮಾಡಿದ್ರೆ ಯಾವ ರೀತಿ, ಜೇನು ಸಾಕಾಣಿಕೆ ಯಾವ ರೀತಿ ಮಾಡೋದು, ಅಣಬೆ ಬೇಸಾಯ ಯಾವ ರೀತಿ ಮಾಡೋದು, ಪ್ರತಿಯೊಂದು ಪದ್ಧತಿಗಳು ಹೇಳಿದ್ದಾರೆ ಸರ್. ಬಟ್ ಯಾವ ರೀತಿಯಿಂದ ನೀವು ಅದನ್ನ ಅವ್ರಿಗೆ ಇದು ಮಾಡ್ಬೇಕು, ಯಾರಾದ್ರೂ ಆ ತರ ಮಾಡೋ ಅಂತವ್ರಿದ್ರೆ ನಮ್ಮ ಹತ್ರ ಕರ್ಕೊಂಡ್ಬನ್ನಿ, ನಾವು ಟ್ರೈನಿಂಗ್ ಕೊಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಕೆವಿಕೆಲೆ. ಇವರು ಆರತಿ ಬಾಯಿ ಅಲ್ಲವರೇ, ಈಗ ತಾವು ಪಶು ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಯಾವ ವರ್ಷ ಆರಂಭ ಮಾಡಿದಿರಿ, ಮತ್ತೆ ಏನ್ ಚಟುವಟಿಕೆಗಳನ್ನ ತಗೊಂಡಿದ್ರಿ, ಮತ್ತೆ ಯಾವ ಒಂದು ಗ್ರಾಮ ಪಂಚಾಯತಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರ್ತದೆ? ನಾವು ಬಾರಂದೂರು ಗ್ರಾಮ ಪಂಚಾಯತಿಲಿ ಸರ್ ನಾವು ವರ್ಕ್ ಮಾಡೋದು. ನನಗೂ ಕುಂಬಾರಗುಂಡಿ, ಹಳೆ ಬಾರಂದೂರು, ಹಳ್ಳಿಕೆರೆ, ಅಪ್ಪಾಜಿ ಬಡಾವಣೆ, ನಿರ್ಮಲಾಪುರ, ನಮಗೂ 5 ಗ್ರಾಮಗಳು ಬರ್ತವೆ. ನಾವು 8 ಗ್ರಾಮಕ್ಕೂ ಹೋಗಿ, ಈಗ ಹಸುಗಳಿಗೆ ವ್ಯಾಕ್ಸಿನೇಷನ್ ಗಳು ಬಂದಾಗ ಅವಾಗ ಹೋಗಿ ಒಂದ್ ದಿವಸ ಮುಂಚೆನೆ ಇನ್ಫಾರ್ಮ್ ಮಾಡ್ತೀವಿ, ಡೈರಿಗಳಿಗೂ ಇನ್ಫಾರ್ಮ್ ಮಾಡ್ತೀವಿ, ಹಸುಗಳಿಗೆ ಹಿಂಗ್ ಇಂಜೆಕ್ಷನ್ ಬಂದಿದೆ ಹಾಕಿಸ್ಕೊಳ್ರಿ ಅಂತ. ಆಮೇಲೆ ಇವು ಇನ್ಶೂರೆನ್ಸ್ ಮಾಡಿಸೋದಿದ್ರೆ, ಆಮೇಲೆ ಇದರಿಂದ ಪಶು ಇಲಾಖೆ ಕಡೆಯಿಂದ ಹಸುಗಳಿಗೋಸ್ಕರನೇ ಈ ಗದ್ದೆ ಇರೋರು ಅಂತವ್ರಿಗೆ ಒಸ್ಕರ ಜೋಳಗಳು ಕೊಡ್ತಾರೆ. ಆಮೇಲೆ ಹುಲ್ಲಿನ ಬೀಜ ಅಂತ ಬರುತ್ತೆ, ಅವನ್ನೆಲ್ಲ ಕೊಡ್ತಾರೆ. ಅವಾಗಿದ್ದಾಗ ಅವ್ರ ಜಮೀನಿಂದು ಪಾಣಿ ಮತ್ತೆ ಆಧಾರ್ ಕಾರ್ಡ್, ಅವ್ರ ಬ್ಯಾಂಕ್ ಪಾಸ್ಬುಕ್ ತಂದು ಕೊಟ್ರೆ ತಗೊಂಡು ಅದಕ್ಕೆ ಅಂದ್ರೆ ಇದು ಸಂಬಂಧಪಟ್ಟಿದ್ದು ಪಶು ಇಲಾಖೆ, ಪಶು ಸೇವಾ ಇಲಾಖೆ ಅಂತ ಹೇಳಿ ನಾವೇನು ಕರಿತೀವಿ, ಪಶು ವೈದ್ಯಕೀಯ ಸೇವಾ ಇಲಾಖೆ. ಇದಲ್ದನೆ ಈಗ ಹೆಚ್ಚಿನ ಒಂದು ಏನಂತಂತಂದ್ರೆ, ಈಗ ಯಾವ್ದೋ ಒಂದು ಕಾಯಿಲೆ ಬಗ್ಗೆ, ಈಗ ಕಾಲುಬಾಯಿ ಜ್ವರದ ರೋಗದ ಕುರಿತು ಲಸಿಕೆ ಹಾಕಿಸೋದಾಗ್ಲಿ, ಬೇರೆ ಒಂದು ಈಗ ಏನಿರುತ್ತೆ ಜಂತು ಹುಳದ ಅದು ಸಾಮೂಹಿಕ ಲಸಿಕೆ ಹಾಕಿಸೋದಾಗ್ಲಿ, ಇದ್ರ ಬಗ್ಗೆ ಯಾವ ರೀತಿಯಿಂದ ತಾವು ಅರಿವು ಮೂಡಿಸ್ತೀರಿ ಸರ್? ಈಗ ಮನೆ ಮನೆಗೂ ನಾವು ಹೋಗಿ ಪ್ರತಿ 6 ತಿಂಗಳಿಗೆ ಒಂದ್ಸರಿ ಕಾಲುಬಾಯಿ ಲಸಿಕೆ ಬರುತ್ತೆ. ಅವಾಗ ನಾವು ಒಂದ್ ದಿವಸ ಮುಂಚಿತವಾಗಿ ಫಸ್ಟೇ ಹೋಗಿ ಹೇಳ್ತೀವಿ, ಈಗ ಕಾಲುಬಾಯಿ ಲಸಿಕೆ ಬರುತ್ತೆ. ಕೆಲವರು ಹಾಲು ಕಮ್ಮಿ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹಾಕಿಸ್ಕೊಳ್ಳಲ್ಲ, ಹಂಗಾಗಿ ನಾವು ಅವ್ರಿಗೆ ಹೇಳ್ತೀವಿ ಹಾಕಿಸ್ಕೊಳ್ರಿ, ಅಕಸ್ಮಾತ್ ಏನಾರ ಕಾಯಿಲೆ ಬಂದ್ಬಿಟ್ರೆ ಆರಂಭದಲ್ಲೇ ನೋಡ್ಕೊಂಡ್ರೆ ಅದನ್ನ ವಾಸಿ ಮಾಡಬಹುದು. ತೀರಾ ಕೈ ಮೀರೋ ಹಂತಕ್ಕೆ ಹೋದಾಗ ಅದನ್ನ ವಾಸಿ ಮಾಡಕ್ ಆಗಲ್ಲ, ಆಮೇಲೆ ಅಷ್ಟೊಂದು ಕಳ್ಕೋಬಹುದಾಗುತ್ತೆ. ಆಮೇಲೆ ಆತರ ಏನಾರ ಹೆಚ್ಚು ಕಮ್ಮಿ ಆಗಿ ಹಸುಗಳು ಸತ್ತೋದ್ರೆ, ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರು ಪಶುವೈದ್ಯ ಇವರು ಇರ್ತಾರಲ್ಲ ಹಾಸ್ಪಿಟಲ್ ಅಧಿಕಾರಿಗಳು, ಅವ್ರನ್ನ ಕರೆಸಿ ಅವ್ರ ಪೋಸ್ಟ್ ಮಾರ್ಟಮ್ ಮಾಡಿ ಅವ್ರು ಈ ತರ ಹಿಂಗೆ ಗವರ್ಮೆಂಟ್ ಗೆ ಅಪ್ಲಿಕೇಶನ್ ಹಾಕ್ತಾರೆ. ಅವಾಗ ಮುಂಚೆ ಎಲ್ಲ 10,000 ರೂಪಾಯಿ ಇತ್ತು, ಈಗ 15,000 ಮಾಡಿದ್ದಾರೆ ಒಂದ್ ಹಸು ಸತ್ತೋದ್ರೆ. ಒಂದ್ ಕುರಿ ಸತ್ತೋದ್ರು ಅಷ್ಟೇ, ಮುಂಚೆ 5,000 ಇತ್ತು, ಈಗ 7,500 ಮಾಡಿದ್ದಾರೆ. ಈಗ ಆಕಸ್ಮಿಕ ಆಗ್ತಕ್ಕಂತ ಘಟನೆಗಳಿಗೆ ಎಲ್ಲಾನು ಇನ್ಶೂರೆನ್ಸ್ ಮಾಡಿಸಿದ್ರೆ ಒಳ್ಳೇದಂತ ಹೇಳ್ತೀರಾ? ಮಾಡಿಸ್ಬಹುದು, ಮಾಡಿಸ್ದಲೇ ಇದ್ದವ್ರಿಗೆ ಈ ತರ ಫೆಸಿಲಿಟೀಸ್ ಇದೆ ಸರ್, ಅದನ್ನ ಅವ್ರು ಪಡ್ಕೋಬಹುದು. ಅದೇ ಅವ್ರ ಹತ್ತಿರ ಇರೋ ಪಶುವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿ ಅವ್ರನ್ನ ಕರ್ಕೊಂಡ್ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅವರು ಎಲ್ಲ ರಿಪೋರ್ಟ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟು ಅವ್ರ ಹತ್ರನೇ ಅಪ್ಲಿಕೇಶನ್ ಹಾಕ್ಬೇಕು. ಅವಾಗ ಹಾಕಿದಾಗ ಅವ್ರಿಗೆ ಏನ್ ಫೆಸಿಲಿಟಿ ಬೇಕು ಅದು ಸಿಗುತ್ತೆ, ಸ್ವಲ್ಪ ಲೇಟ್ ಆದ್ರೂ ಸಿಗುತ್ತೆ ಫೆಸಿಲಿಟಿ, ಅವ್ರಿಗೆ ಏನ್ ಸಿಗ್ಬೇಕೋ ಸಿಗುತ್ತೆ ಸರ್. ಅದ್ರ ಜೊತೆಗೆ ಈಗ ತಾವು ಈ ಕುರಿ ಅಭಿವೃದ್ಧಿ ನಿಗಮದಿಂದ ಕುರಿಗಳು ಕೊಡಿಸೋದು ಅಲ್ಲ ಅಂತಂದ್ರೆ ಸರ್ಕಾರದ ಗವರ್ಮೆಂಟ್ ಇಂದ ಕೆಸಿಸಿ ಲೋನ್ ಅಂತ ಹಾಕ್ತಾರೆ, ಅದು ಹಸುಗಳು ಆಲ್ರೆಡಿ ಇದ್ದು ಅದ್ರ ನಿರ್ವಹಣೆಗೆ ಅಂತ ಕೆಸಿಸಿ ಲೋನ್ ಅಂತ ಬಿಡೋದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಅದು ಡೈರಿಯಲ್ಲಿ ಮಾಡಿಸ್ತಾರೆ, ಮಾಡಿಸ್ಕೊಂಡು ಅದ್ರ ಉಪಯೋಗನು ಮಾಡ್ಕೋಬಹುದು. ಇಲ್ಲ ನಾವ್ ಹಿಂಗೆ ಡೈರೆಕ್ಟ್ ಆಗಿ ಆ ಹಾಸ್ಪಿಟಲ್ ಇಂದಾನೇ ಅಪ್ಲಿಕೇಶನ್ ಹಾಕಿ ಪಡ್ಕೋತೀವಿ ಅಂದ್ರೆ ಅದನ್ನು ಮಾಡ್ಕೋಬಹುದು. ಆದ್ರೆ ತಕ್ಷಣಕ್ಕೆ ಸಿಗದೆ ಹೋದ್ರು ಸ್ವಲ್ಪ ದಿವಸ ಹೋದ್ಮೇಲೆ, ಅದು ಗವರ್ಮೆಂಟ್ ಸ್ಕೀಮ್ ಆಗಿರೋದ್ರಿಂದ ಅವರೆಲ್ಲ ಕರೆಕ್ಟ್ ಆಗಿ ಇದ್ ಮಾಡಿ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಒಟ್ಟು ತಕ್ಷಣಕ್ಕೆ ಸಿಗದೆ ಹೋದ್ರು ಸಿಗುತ್ತೆ ಸರ್. ಮತ್ತೆ ಗ್ರಾಮ ಪಂಚಾಯತಿ ಇದರಿಂದನು ಕುರಿ ಶೆಡ್, ಕೋಳಿ ಶೆಡ್, ಆಮೇಲೆ ಹಸುವಿನ ಶೆಡ್ ಅವೆಲ್ಲ ಮಾಡ್ಕೊಳ್ಳೋದಕ್ಕೂ ಲೋನಿನ ವ್ಯವಸ್ಥೆಗಳಿರ್ತವೆ. ನಾವ್ ಅದನ್ನು ಹೋಗಿ ಅವ್ರ ಮನೆ ಬಾಗಿಲುಗಳಿಗೆ ಹೇಳ್ತೀವಿ, ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರೋ ಹೆಸರು ಕೊಡ್ರಿ, ನಾವು ತಗೊಂಡು ಗ್ರಾಮ ಪಂಚಾಯತಿಲಿ ಕೊಡ್ತೀವಿ ಅಂತ. ನಂಗೆ ತಗೊಂಬಂದ್ ಕೊಟ್ಟು ಮಾಡಿಸ್ಕೊಂಡಿರೋರು ಇದಾರೆ ಸರ್ ಸುಮಾರು ಜನ. ಈಗ ತಮ್ಗೆ ಈ ಕುರಿತು ಹೆಚ್ಚಿನ ಒಂದು ತರಬೇತಿ ಆಗ್ಲಿ ಅಥವಾ ತಾಂತ್ರಿಕ ಮಾಹಿತಿ ಆಗ್ಲಿ ಎಲ್ಲಿ ತಗೊಂಡಿದ್ರಿ? ನಾವು ಅದೇ ಸರ್ ಕೆವಿಕೆ ವಿಶ್ವವಿದ್ಯಾಲಯ ನವಲೆಯಲ್ಲಿ, ಆಮೇಲೆ ಹೊಳಲೂರಲ್ಲಿ ಎರಡ್ ಸತಿ ಟ್ರೈನಿಂಗ್, ಒಂದೊಂದ್ ವಾರ ಟ್ರೈನಿಂಗ್. ಹೊಳಲೂರು ಆರ್ ಸಿಟಿ ಹೊಳಲೂರಲ್ಲಿ ಟ್ರೈನಿಂಗ್ ತಗೊಂಡಿದೀವಿ ಸರ್. ಮೂರ್ ಮಾಡೆಲ್ ಟ್ರೈನಿಂಗ್ ತಗೊಂಡಿದೀವಿ, ಇನ್ನು ಮೂರ್ ಮಾಡೆಲ್ ಟ್ರೈನಿಂಗ್ ಆಗ್ಬೇಕು. ನಮಗೆ ಅದ್ರಲ್ಲಿ ಏನ್ ಹೇಳಿದಾರೆ ಅಂದ್ರೆ ಹಸುಗಳನ್ನ ಹೇಗೆ ನೋಡಿ ತಗೋಬೇಕು, ಈ ಒಂದಲ್ಲೂ ಎರಡಲ್ಲೂ ಅಂತ ಚೆಕ್ ಮಾಡಿ ಹಸುಗಳನ್ನ ತಗೋಬೇಕು. ಆಮೇಲೆ ಹೆಂಗೆ ಅವನ್ನ ಸಾಕ್ಬೇಕು, ಅವಕ್ಕೆ ಏನ್ ಹುಲ್ ಕೊಡ್ಬೇಕು ಅಂತಂದು ಆತರ ಅದ್ರ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಕೊಟ್ಟಿಗೆ ನಿರ್ವಹಣೆ, ಮೇವು, ಆಮೇಲೆ ಯಾವ್ಯಾವ ಸಾಗಾಣಿಕೆಯಲ್ಲಿ ಎಷ್ಟೆಷ್ಟು ಆದಾಯ ಬರುತ್ತೆ, ಯಾವ್ದನ್ನ ಮಾಡ್ಕೊಂಡು ಹೋದ್ರೆ ಒಳ್ಳೇದು, ಅನ್ನೋದ್ರ ಬಗ್ಗೆ ಮಾಹಿತಿ ಎಲ್ಲ ಕೊಟ್ಟಿದ್ದಾರೆ ಸರ್. ತಾವು ಕೂಡ ಈಗ ಸ್ವಸಹಾಯ ಸಂಘಗಳ ಮೂಲಕನೇ ಈ ಮಾಹಿತಿನ ಕೊಡ್ತಾ ಇದ್ದೀರಾ ಅಥವಾ ಮನೆ ಮನೆಗೆ ಹೋಗಿ? ಮನೆ ಮನೆಗೆ ಹೋಗು ಕೊಡ್ತೀವಿ, ಹಿಂಗೆ ಸ್ವಸಹಾಯ ಸಂಘಗಳ ಮೂಲಕನೂ ಹೋಗಿ ಕೊಡ್ತೀವಿ ಸರ್. ಮನೆ ಮನೆಗೆ ಹೋಗೋದಾದ್ರೆ ಇಲಾಖೆಯಿಂದ ಏನಾದ್ರೂ ವಾಹನಗಳದ ಏನಾದ್ರೂ ವ್ಯವಸ್ಥೆ? ಇಲ್ಲ ಸರ್, ವಾಹನದ ನಾವೇ ಒಂದೊಂದ್ ಕಿಲೋಮೀಟರ್ ಎರಡೆರಡು ಕಿಲೋಮೀಟರ್ ಇರೋದ್ರಿಂದ ನಾವೇ ನಡ್ಕೊಂಡು ಹೋಗ್ತಿವಿ, ಇಲ್ಲಾಂದ್ರೆ ಮನೇಲಿ ಯಾರನ ಇದ್ರೆ ಅವ್ರ ಹತ್ರ ಡ್ರಾಪ್ ಮಾಡ್ಕೊಂತೀರಾ? ಹಂಗಾಗಿ ಹೋಗಿ ಅವ್ರಿಗೆ ಏನ್ ಅವಶ್ಯಕತೆ ಮಾಹಿತಿಗಳು ಇರ್ತವೋ ಅದನ್ನ ಕೊಟ್ಬಿಟ್ಟು ಬರ್ತೀವಿ ಸರ್. ಆಮೇಲೆ ಈಗ ಲಸಿಕೆ ಕಾರ್ಯಕ್ರಮಗಳಿಗೆ, ಈಗ ಸಾಮೂಹಿಕ ಆಗ್ತಕ್ಕಂತ ಲಸಿಕಾ ಕಾರ್ಯಕ್ರಮಗಳಿಗೆ ಒಂದ್ ಯಾವ್ದೋ ಒಂದು ಗ್ರಾಮ ಪಂಚಾಯತ್ ಕಟ್ಟೆಯಲ್ಲಿ ಸೇರಿಸಿ ಅಂತ ಹೇಳಿರ್ತಾರೆ ಅಲ್ವಾ, ಜಾನುವಾರುಗಳನ್ನ ಅಲ್ಲಿ ಕರ್ಕೊಂಡ್ ಬರ್ರಿ ಇಲ್ಲಾಂದ್ರೆ ಲಸಿಕೆ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಇದರ ಹಿಂದೆ ಅಂತಂದ್ರೆ ಈಗ ಲಸಿಕೆ ಕೊಡೋಕ್ಕಿಂತ ಮೊದ್ಲು ತಾವು ಮನೆ ಮನೆಗೆ ಹೋಗಿ ಹೇಳ್ತೀರಾ ಈ ತರ? ಒಂದ್ಸ ಮುಂಚೆ ನಾಳೆ ವ್ಯಾಕ್ಸಿನ್ ಇರುತ್ತೆ ಅಂದ್ರೆ ಒಂದ್ಸ ಮುಂಚೆ ನಾವು ಹೋಗಿ ಮನೆ ಮನೆಗೂ ಹೇಳ್ತಿವಿಲ್ಲ, ಹಿಂಗೆ ಸ್ವಸಹಾಯ ಸಂಘದ ಗುಂಪುಗಳು ಮಾಡಿರ್ತಾರಲ್ಲ ಅವ್ರ ಗುಂಪಿಗೆ ಹೋಗಿ ಹೇಳ್ತೀವಿ ನಾವು, ಹಿಂಗೆ ಎಲ್ಲಾರ ಫೋನ್ ನಂಬರ್ ಇಟ್ಕೊಂಡಿರ್ತೀವಿ, ಹಂಗಾಗಿ ಅವ್ರಿಗೆ ಫೋನ್ ಮಾಡಿದ್ರು ತಿಳಿಸ್ತೀವಿ, ಡೈರಿಗಳಿಗೆ ಇನ್ಫಾರ್ಮ್ ಮಾಡ್ತೀವಿ ಹಿಂಗ್ ನಾಳೆ ವ್ಯಾಕ್ಸಿನೇಷನ್ ಇದೆ ಮತ್ತೆ ಹಸುಗಳು ಬೇಗ ಹೊಡ್ಕೊಂಡು ಹೋಗೋದ್ರಿಂದ ನಾವು ಬೆಳಗ್ಗೆ 7:30 ಅಷ್ಟೊತ್ತಿಗೆಲ್ಲ ಹೋಗ್ಬಿಡ್ಬೇಕು, 7:30-8 ಗಂಟೆ ಅಷ್ಟೊತ್ತಿಗೆ ಆನ್ ಸ್ಪಾಟ್ ಇರಬೇಕು. ಆಮೇಲೆ ಇನ್ನು ಕೆಲವೊಂದು ಪ್ರದೇಶದಲ್ಲಿ ಕೆಲವು ಹಳ್ಳಿಗಳಲ್ಲಿ ಡಂಗೂರು ಕೂಡ ಸಾರಿಸ್ತಾರೆ, ಇದರಿಂದ ಪಂಚಾಯತಿಯಿಂದ ಅನೌನ್ಸ್ಮೆಂಟ್ ಮಾಡಿಸ್ತಾರೆ ಅದು ಕೂಡ ಇದೆ ಅಲ್ಲ ಸರ್? ಇದೆ. ಆಮೇಲೆ ಈಗ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದಾಗ್ಲಿ ಪಶು ಇಲಾಖೆಯಿಂದಾಗ್ಲಿ ಏನಾದ್ರೂ ಸೌಲಭ್ಯ ಬಂದ್ರೆ ಆತರದ ತರಬೇತಿ ಕೊಡೋದು ಹಳ್ಳಿಗಳಿಗೆ ಬಂದ್ ಮಾಡ್ತಾರಾ ಇವರು ಹಾಲು ಉತ್ಪಾದಕ ಸಹಕಾರ ಸಂಘದವರು? ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರ್ಕೊಂಡ್ ಬಿಟ್ಟು ಒಂದ್ ವಿಷಯದ ಬಗ್ಗೆ ಏನೋ ಮಾತಾಡ್ಬೇಕು ಅಲ್ಲ, ಯಾವ್ದೋ ಒಂದು ವಿಷಯದ ಬಗ್ಗೆ ಅಂತ ಹೇಳಿ. ಈಗ ಇಷ್ಟು ಜನ ಬಂದ್ರೆ ಅವರಿಗೂ ಅನುಕೂಲ ಆಗೋ ತರ ಇರುತ್ತೆ, ಇಷ್ಟು ಜನ ಸೇರಿಸಿ ಇಷ್ಟು ಜನದಿಂದ ಅವ್ರಿಗೆ ತರಬೇತಿ ಕೊಡಿಸಿದ್ರೆ ಒಂದ್ ಒಳ್ಳೇದು ಅಂತ ಅವರು ಹೇಳಿರ್ತಾರೆ. ಅಷ್ಟು ಜನ ಆದ್ರೆ ಅವ್ರು ಖಂಡಿತವಾಗ್ಲೂ ಬಂದು ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಅಂದ್ರೆ ಇಷ್ಟು ಜನ ಸೇರಿಸಿ ಅಂತ ಹೇಳಿ, ಜನ ಸೇರಿಸಿದ್ರೆ ಮಾತ್ರ ಬರ್ತಾರೆ. ಅಂದ್ರೆ ಒಬ್ರು ಇಬ್ರು ಇಂಟ್ರೆಸ್ಟ್ ಇದ್ದಾರೆ ಬರ್ತಾರೆ ಸರ್, ಕೆಲವರು ಬರಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ನಮ್ ಕೆಲ್ಸ ಇದೆ, ಹಸುಗಳಿದಾವೆ, ಗದ್ದೆಗೆ ಹೋಗ್ಬೇಕು ಅಂತ ರೀಸನ್ ಹೇಳೋರು ಇರ್ತಾರಲ್ಲ, ಆಮೇಲೆ ಅವ್ರ ಟೈಮಿಂಗ್ಸ್ ನೋಡ್ಕೋಬೇಕಲ್ಲ ಸರ್. ಹಂಗಾಗಿ ಆತರ ಮಾಡೋರಿದ್ರೆ ಬಂದು ಇಂಟ್ರೆಸ್ಟ್ ಇದ್ದವರು ಸೇರ್ಕೊಂಡು ಕೇಳ್ಕೊತಾರೆ, ಬರ್ತಾರೆ ಸರ್, ಹಂಗೂ ಬಂದು ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಈಗ ತಾವು ಕೆಲಸ ಮಾಡ್ತಕ್ಕಂತ ಒಂದು ಭಾಗದಲ್ಲಿ ಜಾನುವಾರುಗಳ ಒಂದು ಸಂಖ್ಯೆ ಪ್ರಮಾಣ ಹೇಗಿದೆ? ಸಣ್ಣ ರೈತರು ಜಾಸ್ತಿ ಇಟ್ಕೊಂಡಿದಾರಾ ಇಲ್ಲ ದೊಡ್ಡ ರೈತರು ಕೂಡ ಇಟ್ಟಿದ್ದಾರೆ, ಹೇಗೆ ಮೇಡಮ್? ಸಣ್ಣ ರೈತರು ಅನ್ನಕ್ಕಿಂತ ಆಲ್ಮೋಸ್ಟ್ ಎಲ್ಲರೂ ಈಗ ಹಸು ಮೇಲೆ ಡಿಪೆಂಡ್ ಆಗಿರುವಂತಹ ಕುಟುಂಬಗಳು ಜಾಸ್ತಿ ಇದೆ ಅಂತ ಹೇಳ್ತಾರೆ. ನಮ್ಮೂರಲ್ಲಿ ನಮ್ಮ ಈಗ ನಾವು ಸೆನ್ಸಸ್ ಮಾಡಿರೋ ಪ್ರಕಾರ ನಮ್ಮ ಬಾರಂದೂರಲ್ಲಿ 400 ಚಿಲ್ಲರೆ ಹಸುಗಳಿದಾವೆ ಸರ್. 350-400 ಹಸುಗಳಿದಾವೆ ನಮ್ಮೂರಲ್ಲೇ. ಆಮೇಲೆ ಕುರಿಗಳ ಸಂಖ್ಯೆ 80 ಈಗ ರಾಷ್ಟ್ರೀಯ ಜಾನುವಾರು ದಿನ ನಾವು ಸೆನ್ಸಸ್ ಎಲ್ಲ ಮಾಡಿದ್ವಲ್ಲ, ನಮಗೆ ಒಂದು ಅದೇ ನಮ್ಮ ಅಂದಾಜಿನ ಪ್ರಕಾರ ಒಂದ್ 350-400 ಹಸುಗಳು ನಮ್ಮ ಬಾರಂದೂರಲ್ಲಿದೆ. ಬಾರಂದೂರಲ್ಲಿ ಮಾತ್ರ, ಇನ್ನು ಹಳ್ಳಿ ಕೆರೆಯಾಗಿಲ್ಲ. ನಮ್ಗೆ ಯಾವ ಊರ್ ಹಾಕಿದ್ರು ನಾವು ಆ ಊರಲ್ಲಿ ಸರ್ವೆ ಮಾಡಿ ಎಷ್ಟು ಹಸುಗಳಿದಾವೆ ಅಂತಂದು ನಾವು ಅವ್ರಿಗೆ ರಿಪೋರ್ಟ್ ಮಾಡಿದ್ದೀವಿ. ಇದರಲ್ಲಿ ಈಗ ದೇಸಿ ತಳಿಗಳು ಜಾಸ್ತಿ ಇದಾವ ಅಥವಾ ಈಗಿನ ಒಂದು ಸುಧಾರಿತ ತಳಿಗಳು ಇದಾವ? ಈಗಿನ ಸುಧಾರಿತ ತಳಿಗಳೇ ಜಾಸ್ತಿ ಸರ್. ನಾಟಿ ಸಾಕಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ, ಆ ಹಾಲು ಸ್ವಲ್ಪ ಕಮ್ಮಿ ಕೊಡೋದ್ರಿಂದ ಹೆಚ್ಎಫ್ ಜರ್ಸಿ ಅದೇ ಜಾಸ್ತಿ ಸರ್. ಹೆಚ್ಎಫ್ ಜರ್ಸಿಗಳು ಅಂದ್ರೆ ಅವಕ್ಕೆ ಸ್ವಲ್ಪ ಮೇವು ಮೇಂಟೈನ್ ಆಗುತ್ತೆ, ಹಸಿ ಹುಲ್ಲು ಒಣ ಹುಲ್ಲು ಎರಡು ಮಿಕ್ಸ್ ಮಾಡ್ಕೊಡ್ತಾ ಬೆಳಗ್ಗೆ ಅದು ಸಂಜೆ ಇದು, ಮತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಂತಂದ ಅವಕ್ಕೆ ಅಂತ ಸಪರೇಟ್ ಆಗಿ ಇದ್ ಮಾಡ್ಕೊಂಡು ಅದೇ ಜಾಸ್ತಿ ಸರ್. ಈಗ ಕೃಷಿ ಸಖಿ ಅವರಿಗೆ ಕೇಳೋಣ. ವಾಣಿಯಲ್ಲವರೇ, ಇದು ಕೃಷಿ ಸಖಿಯಾಗಿ ಇದೇ ತರ ಈಗ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಇದಾರಂತ ಹೇಳ್ತೀರಾ? ನಮ್ಮ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಇದ್ದಾರೆ, ಎಲ್ಲಾ ಇದೇ ತರ ಮಾಡ್ತಾ ಇದಾರೆ ಸರ್. ಭದ್ರಾವತಿಯಲ್ಲಿ 39 ಪಂಚಾಯತ್ ಇದೆ, 39 ಪಂಚಾಯತಿಯಲ್ಲೂ ಪಶು ಸಖಿ ಕೃಷಿ ಸಖಿಯರು ಇದಾರೆ, ಕೆಲಸ ಮಾಡ್ತಿದ್ದಾರೆ ಸರ್. ಈಗ ಈ ಒಂದು ಕೆಲಸದಲ್ಲಿ ತಮ್ಗೆ ಏನ್ ಅನ್ಸುತ್ತೆ, ಇದು ಒಂದು ಒಳ್ಳೆಯ ಕೆಲಸ ಅಂತ ಅನ್ಸುತ್ತ? ಹೌದು ಸರ್, ಇದು ಒಳ್ಳೆಯ ಕೆಲಸ, ರೈತರುಗಳು ಇದನ್ನ ಉಪಯೋಗಿಸ್ಕೋಬೇಕು. ನೀವೇನೇ ಹೇಳ್ತೀರಾ, ನಾವ್ ಹೇಳ್ತೀವಿ, ಬಟ್ ರೈತರುಗಳು ಎಲ್ಲಾ ರೈತರುಗಳು ಕೇಳೋದಿಲ್ಲ. ಹೌದು, ರೈತರುಗಳು ಯಾವ ರೀತಿ ಇದಾರೆ ಅಂದ್ರೆ, ನಾವೇನಾದ್ರು ಫ್ರೀಯಾಗಿ ಕೊಡ್ತೀವಿ ಅಂದ್ರೆ ಎಲ್ಲಾ ಬಂದಿಸ್ಕೊಳ್ಳೋ ರೀತಿಯಲ್ಲಿ ಈಗ ಸರ್ವೇ ಸಾಮಾನ್ಯ ಅರ್ಧ ಅಂದಾಗ ಸ್ವಲ್ಪ ಜನ ಬರೋರಿದ್ದಾರೆ. ಮಾಹಿತಿ ಕೊಡ್ತೀವಿ ನಿಮ್ಗೆ ಹೇಳ್ತೀವಿ ಅಂದ್ರೆ ಬರೋದಿಲ್ಲ. ಬರೋದಿಲ್ಲ. ಹೌದು ಹೌದು ಸರ್. ಈಗ ಜನ ಸೇರಿಸ್ರಿ ಅಂದ್ರೆ, ಜನ ಸೇರಿಸ್ರಿ ಅಂತ ನಮಗೆ ಅಧಿಕಾರಿಗಳು ಹೇಳ್ತಾರೆ. ನಾವು ಕರೆದಾಗ ಕೆಲಸ ಇದೆ, ಹಸು ಇದೆ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ ಅಂತ ಹೇಳ್ತಾರೆ. ಕೃಷಿ ಅಧಿಕಾರಿಗಳು ಯಾವ ಟೈಮಲ್ಲಿ ಯಾವಾಗ ಕರೆದ್ರು ಬರಕ್ ರೆಡಿ ಇರ್ತಾರೆ. ರೆಸ್ಪಾನ್ಸ್ ಸರಿಯಾಗಿ ಸಿಕ್ಕಿದ್ರೆ, ಸರಿಯಾಗಿ ಸಿಕ್ಕಿದ್ರೆ ಮತ್ತೆ ರೈತರುಗಳು ಅದೇ ಅವ್ರು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಇರೋದು. ಮಾಹಿತಿ ಚೆನ್ನಾಗಿ ಕೊಡ್ತಾರೆ, ಕೊಡಲ್ಲ ಅಂತ ನಮ್ ಕೈಲಿ ಕೊಡಕ್ಕಾಗಿಲ್ಲ. ನಾವು ರೈತರು ಮತ್ತೆ ಕೃಷಿ ಅಧಿಕಾರಿಗಳ ಮಧ್ಯೆ ಸೇತುವೆ ಇದ್ದಂಗೆ. ಅವ್ರು ಹೇಳಿದ ಮಾಹಿತಿಗಳನ್ನ ನಾವು ರೈತರುಗಳಿಗೆ ಹೇಳ್ತೀವಿ. ಅಟ್ಲೀಸ್ಟ್ ನಮ್ಗೆ ಹೇಳಕ್ ಆಗಿಲ್ಲ ಅಂದ್ರು ಕೃಷಿ ಇಲಾಖೆಗೆ ಭೇಟಿ ಮಾಡಿಸ್ತೀವಿ, ಇಲ್ಲ ಕೃಷಿ ಅಧಿಕಾರಿಗಳನ್ನ ಮನೆಗೆ ಭೇಟಿ ಮಾಡಿಸ್ತೀವಿ. ಅವರು ಅದನ್ನ ಪಡ್ಕೋಬೇಕಾಗಿರೋದು ಅವ್ರ ಕರ್ತವ್ಯ. ಅವ್ರ ಕರ್ತವ್ಯ ಅಂತ ಹೇಳ್ತಾರೆ. ಜೊತೆಗೆ ಈಗ ಏನು ಹವಾಮಾನದಲ್ಲಿ ಆಗಿರ್ತಕ್ಕಂತ ಬದಲಾವಣೆಗಳ ಕುರಿತು ಮಾಹಿತಿ ನಿಮ್ಮಿಂದ ಯಾವ ರೀತಿಯಿಂದ ಅವರು ಸರ್? ಬೆಳೆ ವಿಮೆ ಪಾಲಿಸಿ ಅಂತ ಮಾಡಿಸ್ತಾರೆ ಸರ್. ಬೆಳೆ ಏನಾರು ಹಾಳಾದ್ರೆ, ಮುಂಗಾರು ಮಳೆ ಜಾಸ್ತಿ ಆಗಿ ಆತರ ಏನಾರು ಆದಾಗ ಬೆಳೆ ಹಾಳಾಯ್ತು ಅಂತ ಅಂದ್ರೆ, ಅದಕ್ಕೆ ವಿಮೆ ಪಾಲಿಸಿ ಮಾಡಿದ್ರೆ ಗೌರ್ಮೆಂಟ್ ಇಂದ ಇಷ್ಟು ದುಡ್ಡು ಅಂತಾನು ಬರುತ್ತೆ ಸರ್. ರೈತರು ಅದನ್ನ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಬೇಕಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಜನ ಮಾಡಿಸಲ್ಲ. ಕೆಲವೊಬ್ರು ಹೆಂಗೋ ಏನೋ ವಾತಾವರಣ ಮುಂದೆ ಎಲ್ಲೋ ಹೋಗುತ್ತೆ ಎಲ್ಲೋ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಮಾಡಿಸ್ಕೊಳ್ಳೋರು ಇರ್ತಾರೆ ಸರ್. ದುಡ್ಡು ಯಾಕೆ ಹಾಕ್ಬೇಕು ಮೊದಲಿಗೆ ನಾವು ಅಂತ, ನಾವು ಹಾಕ್ಬೇಕು ಅನ್ನೋ ಅಂತ ಯೋಚನೆ ಮಾಡೋ ಜನನು ಇದಾರೆ. ಹಂಗಾಗಿ ಕೆಲವೊಬ್ರು ಮಾಡಿಸ್ಕೊಳ್ತಾರೆ, ಕೆಲವೊಬ್ರು ಮಾಡಿಸ್ಕೊಳ್ಳೋದಿಲ್ಲ ಸರ್. ಈಗ ಬೆಳೆಗಳಲ್ಲಿ ಅಡಿಕೆ ಬೆಳೆ ಅಲ್ದನೆ ಏನು ಒಂದು ಮುಖ್ಯ ಬೆಳೆಯಾಗಿ ಭತ್ತ ಬೆಳೀತಾ ಇದಾರೆ? ಭತ್ತ ಬೆಳೀತಾ ಇದಾರೆ. ಈ ವರ್ಷ ಸ್ವಲ್ಪ ಈಗ ಅಂದ್ರೆ ಪೂರ್ವ ಮುಂಗಾರು ಅಂತ ಹೇಳ್ಬಹುದು, ಇಲ್ಲ ಮೊದಲಿಗೆ ಬಂದಿದೆ ಮುಂಗಾರು ಅಂತ ಹೇಳ್ಬಹುದು, ಸ್ವಲ್ಪ ಕಷ್ಟ ಆಗಿದೆ ಅಲ್ವಾ? ಯಾಕೆಂತಂದ್ರೆ ಈಗ ಕಟಾವ್ ಮಾಡ್ತಾ ಇದಾರೆ, ಕೆಲವೊಂದು ಮೊಳಕೆ ಹೊಡೆದಿದೆ ಅಂತ ಹೇಳ್ತಾ ಇದಾರೆ. ಹೌದು ಸರ್. ಈಗ ನಿಮ್ಮ ದೃಷ್ಟಿಯಿಂದ ಯಾವ ರೀತಿಯಿಂದ ಇದು ಹಾನಿಯಾಗಿದೆ ಅಂತ ಹೇಳ್ತೀರಾ? ಮಳೆ ಬೇರೆ ಬೇಗ ಬಂದಿದೆ ಸರ್, ಮತ್ತೆ ಅವರು ಯಾವ ರೀತಿ ಭತ್ತಕ್ಕೆಲ್ಲ ಔಷಧಿಗಳು ಹಾಕಿದ್ದಾರೆ ಅದೆಲ್ಲ ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳಿಂದ ಪಡ್ಕೊಂಡೆ ಹಾಕಿದ್ರೆ ಪರವಾಗಿಲ್ಲ ಸರ್. ಒಬ್ಬೊಬ್ರು ಸ್ವಂತ ಅವರೇ ಹಾಕಿದ್ರು, ಕೆಲವೊಬ್ರದ್ದು ಆ ತರನು ಹಾಳಾಗಿದೆ. ಮತ್ತೆ ಕಂದು ಚುಕ್ಕಿ ರೋಗ ಅಂತ ಬರ್ತಿದೆ, ಜಿಗಿ ಹುಳು ರೋಗ ಅಂತ ಬರ್ತಾ ಇದೆ, ಅದು ಎಲ್ಲ ಬಂದಿದೆ ಸುಮಾರು ಗದ್ದೆಗಳಲ್ಲಿ. ಮತ್ತೆ ಅತಿ ಹೆಚ್ಚಾಗಿ ಅಡಕೆನೆ ಬೆಳೀತಾ ಇರೋದು ಸರ್. ಅಡಿಕೆ ಅಂತೂ ಇದ್ದೇ ಇದೆ, ಅದು ಮೂರು ತಲೆಮಾರುಗಳಿಂದ ನಾಲ್ಕು ತಲೆಮಾರುಗಳಿಂದ ಬೆಳ್ಕೊಂಡು ಬಂದಿದ್ದಾರೆ. ನಾವು ಅದು ಏನು ಹೇಳೋಗಿಲ್ಲ ಅದ್ರ ಬಗ್ಗೆ. ಬಟ್ ಅದ್ರ ಜೊತೆಗೆ ಈಗ ಏನು ಭತ್ತ ಇದೆಯಲ್ಲ, ಈಗ ಒಂದ್ ಸ್ವಲ್ಪ ಮಳೆ ಆಗಿ ಸಮಸ್ಯೆ ಆಗಿದೆ. ಯಾಕಂತಂದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬರ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಆಗಿತ್ತು. ಬಟ್ ಇತ್ತಿತ್ತಲಾಗ ಏನಂತ ಹೇಳಿದ್ರೆ, ಈಗ ಸ್ವಲ್ಪ ಬಿಡು ಕಟ್ಟಿದೆ, ಒಂದ್ ಎರಡ್ ಮೂರು ದಿವಸದಿಂದ ಬಿಡು ಸಿಕ್ಕಿದೆ. ಇದರಲ್ಲೇ ಈಗ ಇದ್ದಿದ್ರಲ್ಲೇ ಕೆಲಸ ಮಾಡ್ಕೊತಾ ಇದಾರೆ ರೈತರು ಅಲ್ವಾ? ಮಾಡ್ಕೊತಾ ಇದಾರೆ. ನಿನ್ನೆ ಮೊನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ಜನ ಕಟಾವ್ ಮಾಡಿಸಿದ್ದಾರೆ. ಕಟಾವ್ ಮಾಡಿಸ್ತಾ ಇದ್ದಾರೆ, ನಿಲ್ಸಿದ್ರು ಯಾಕಂದ್ರೆ ಮಳೆ ಜಾಸ್ತಿ ಆಗಿದೆ ಅಂತ ನಿಲ್ಸಿದ್ರು. ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಕಟಾವ್ ಮಾಡಿಸಿದ್ದಾರೆ ಸರ್. ಇದು ಈಗ ಕಟಾವ್ ಮಾಡಿಸಬೇಕಾದ್ರೆ ಈಗ ಏನು ಮಷಿನ್ ಗಳಿಂದಾನೆ ಅಲ್ವಾ? ಹಾ ಸರ್, ಈಗ ಎಲ್ಲರೂ ಮಿಷಿನ್ ಇಂದಾನೆ ಕಟಾವ್ ಮಾಡಿಸ್ತಾರೆ. ಇದು ಈಗ ಕೃಷಿ ಇಲಾಖೆಯಿಂದ ಅಥವಾ ಅವ್ರದೇ ಸ್ವಂತ ಬೆಳೆ ಪ್ರಶಸ್ತಿಗೆ ಯಾರು ಅರ್ಜಿಯನ್ನು ಹಾಕಿರ್ತಾರೆ ಅಂತ ರೈತರಿಗೆ ಮಾತ್ರ ಕೃಷಿ ಅಧಿಕಾರಿಗಳು ಬಂದು ನಿಂತ್ಕೊಂಡು ಯಾವ ರೀತಿ ಬೆಳೆ ಬಂದಿದೆ, ಎಷ್ಟು ಬಂದಿದೆ, ಏನು ಅಂತ ನೋಡ್ತಾರೆ. ಇನ್ನು ಅರ್ಜಿ ಹಾಕಿಲ್ದೆ ಇರೋರೆಲ್ಲ ಅವ್ರ ಸ್ವಂತ ದುಡ್ಡಿಂದ ಅವರು ಕಟಾವ್ ಮಾಡಿಸ್ಕೊಂತಾರೆ ಸರ್. ಇವ್ರು ಈಗ ಕಟಾವ್ ಮಾಡಕ್ ಬರ್ತಾರಲ್ಲ, ಇವರು ಹೊರ ರಾಜ್ಯದವರು ಅಲ್ವಾ? ಇಲ್ಲಿನವ್ರು ಯಾರು? ಎಷ್ಟು ಎಕರೆ ಲೆಕ್ಕನ ಅಥವಾ ಇದು ಕುಂಟೆಲ್ ಲೆಕ್ಕನ? ಏನ್ ಗಂಟೆ ಲೆಕ್ಕ ತಗೊಂತಾರೆ, ಗಂಟೆ ಒಂದು ಗಂಟೆಗೆ ಎಷ್ಟು ಹೊಡಿತಾರೆ ಅಂತ ಆತರ ತಗೊಂತಾರೆ, ಎಕರೆ ಲೆಕ್ಕನು ತಗೊಂತಾರೆ ಸರ್. ಇದು ಕುಂಟೆಲ್ ಅಂದ್ರೆ ಭತ್ತದ ಇಳುವರಿ ಮೇಲೆ ಕೂಡ ಕೆಲವೊಬ್ರು ಇದ್ ಮಾಡ್ತಾರೆ, ಅಂದ್ರೆ ಇಷ್ಟು ಚೀಲ ಚೀಲ ಆಯ್ತು ಅಂತ ಅಂದ್ರೆ ಅದಕ್ಕೂ ಇಸ್ಕೊಂತಾರೆ ಸರ್. ನಿಮ್ಮ ಒಂದು ಇದರಲ್ಲಿ ಯಾವ ರೀತಿಯಿಂದ ಎಕರೆ ಲೆಕ್ಕ ಜಾಸ್ತಿ ಇದೆ? ಎಕರೆ ಲೆಕ್ಕ ಒಂದ್ ಎಕರೆ ಎಷ್ಟು? ಒಂದು ವರ್ಷಕ್ಕೆ ಒಂದೊಂದ್ ತರ ಬದಲಾವಣೆ ಆಗ್ತಾ ಇರುತ್ತೆ ಸರ್. ಅಂದ್ರೆ ಜಮೀನು ಯಾರ ಜಮೀನ್ ಮಾಲೀಕರಿದ್ದಾರೆ ಅವರಿಗೆ, ಮತ್ತೆ ಯಾರು ಅವರು ಮಷೀನ್ ದವರಿದ ಅವರಿಗೆ, ಅದು ಅವ್ರ ಮಧ್ಯದಲ್ಲೇ ಒಡಂಬಡಿಕೆ ಆಗಿರ್ತದೆ. ಏನ ಈಗ ಯಾಕಂದ್ರೆ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ನೀರಿನ ಸಮಸ್ಯೆ ಇಲ್ಲ, ಎಲ್ಲಾನೂ ಸಂಪನ್ಮೂಲ ಸಮಸ್ಯೆನೂ ಇಲ್ಲ, ನೈಸರ್ಗಿಕ ಸಂಪನ್ಮೂಲ ಕೂಡ ಯಥೇಚ್ಛವಾಗಿದೆ. ಆದ್ರೆ ಇವರು ಉಪಯೋಗಿಸ್ತಕ್ಕಂತ ಒಂದು ರೀತಿ ಪದ್ಧತಿಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಹಾ ಸರ್, ಇದೆ. ಯಾಕಂದ್ರೆ ಚಾನಲ್ ನೀರು ಪಂಪ್ ಸೆಟ್ ಮೂಲಕ ಓಡಿಸ್ಕೊಂತಾರೆ, ಮತ್ತೆ ಕಾಲುವೆ ನೀರುಗಳನ್ನ ಬದಿ ಮೂಲಕ ಆಯ್ಸ್ಕೊಂತಾರೆ ಸರ್. ಸೊ ಅವ್ರಿಗೇನು ಒಂಥರ ಒಂದು ನೀರಿನ ಯಥೇಚ್ಛ ಬಳಕೆ ಬಳಕೆಯಿಂದನು ಕೆಲವೊಂದು ಭತ್ತಕ್ಕೆ ಹಾನಿ ಆಗಿದೆ ಸರ್. ಯಥೇಚ್ಛವಾಗಿ ನೀರು ಬಳಸಿರ್ತಾರಲ್ಲ ಸರ್, ಅದರಲ್ಲಿ ಭತ್ತಕ್ಕೂ ಕೂಡ ಹಾನಿ ಆಗಿದೆ. ಕಾಲುವೆ ನೀರಿದೆ ಬಿಟ್ಬಿಡೋಣ ಅಂತ ಸುಮ್ನೆ ಕೆಲವೊಬ್ರು ಬಿಟ್ಟಿ ಹರಿಸ್ತಾ ಇರ್ತಾರೆ, ಆ ತರದವ್ರದ್ದು ಆಗಿದೆ. ಕೆಲವೊಬ್ರು ಕರೆಕ್ಟ್ ಆಗಿ ನೋಡಿ ಅದಕ್ಕೆ ಹದ ಎಷ್ಟು ಬೇಕು, ಯಾವ ರೀತಿಲಿ ಅದಕ್ಕೆ ನೀರ್ ಹಾಯಿಸಿದ್ರೆ ಸರಿ ಹೊಂದುತ್ತೆ ಅಂತಾನು ನೋಡಿ ಚೆನ್ನಾಗಿ ಬೆಳೆದಿರೋರು ಇದಾರೆ ಸರ್. ಇದಲ್ದೇ ಈಗ ತರಕಾರಿ ಏನಾದ್ರು ಬೆಳಿತಾರೆ, ಸಣ್ಣ ಪುಟ್ಟದಾಗಿ ಬೆಳಿತಾರೆ ಸರ್. ಮಿಶ್ರ ಬೆಳೆಯಲ್ಲಿ ಅಡಕೆ ಮಧ್ಯದಲ್ಲಿ ಹಲಸಂದೆ ಆಗಿರ್ಬೋದು, ಆತರ ನುಗ್ಗೆಕಾಯಿ ಆತರ ಎಲ್ಲ ಬೆಳಿತಾರೆ ಸರ್. ಸಣ್ಣ ಅಂದ್ರೆ ಅಡಿಕೆ ಇನ್ನು ನಾಟಿ ಮಾಡಿ ಒಂದ್ 2-3 ವರ್ಷ ಆ ಒಂದು ಸಮಯದಲ್ಲಿ ಬೆಳ್ಕೊಂತಾರೆ. ದೊಡ್ಡದ ಹೆಂಗಾಯ್ತು ಆಗ ಸ್ವಲ್ಪ ಕಷ್ಟ ಆಗ್ತದೆ. ದೊಡ್ಡ ಮರ ಇದ್ದಾಗ ಮೆಣಸು ಹಾಕೋದು, ವಿಳ್ಯದೆಲೆ ಹಾಕೋದು, ಆತರ ಬೇರೆ ಒಂದು ಮಿಶ್ರ ಬೆಳೆ ಇದ್ದಾವೆ. ಮಿಶ್ರ ಬೆಳೆ ಇದ್ದಾವೆ ದೊಡ್ಡ ಬೆಳೆಗಳಿಗೆ ಒಂದು ಮಿಶ್ರ ಬೆಳೆ. ಹಾ ಸರ್, ಸಣ್ಣ ಬೆಳೆ ಇದ್ದಾಗ ಅದಕ್ಕೆ ಹಲಸಂದೆ ಹಾಕೋದು, ಇಲ್ಲ ಹಸುವಿಗೆ ಸೊಪ್ಪು ಹಾಕೋದು, ಆತರ ಬೆಳ್ಕೊಂತಾರೆ ಸರ್. ಪಶು ಸಖಿ, ನೀವು ಈಗ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳಿಗೆ ಬಂದ್ರೆ ಹೇಗೆ ಪಶುಗಳ ಒಂದು ಎಲ್ಲ ಹೇಳಿದ್ರಿ, ಈಗ ಪಶುಗಳು ಯಾವ ರೀತಿ ನಾವು ಖರೀದಿ ಮಾಡಬೇಕಾದ್ರೆ ಅದಕ್ಕೂ ಕೂಡ ಮಾಹಿತಿ ಕೊಡ್ತೀರಿ, ಆಮೇಲೆ ಈಗ ಲಸಿಕೆ ಹಾಕಬೇಕಂದ್ರೆ ಅದಕ್ಕೂ ಕೂಡ ಮಾಹಿತಿ ಕೊಡ್ತೀರಿ, ಜನರಿಂದ ಯಾವ ರೀತಿಯಿಂದ ಪ್ರತಿಕ್ರಿಯೆ ಇದೆ? ಪರವಾಗಿಲ್ಲ ಸರ್, ಅಂದ್ರೆ ಸುಮಾರು ಜನ ಅದೇ ಇವ್ರು ಹೇಳ್ದಂಗೆನೆ, ಇವ್ರಿಗೆ ಹೆಂಗೆ ಫ್ರೀ ಆಗಿ ಏನಾದ್ರು ಸಿಗುತ್ತೆ ಅಂದ್ರೆ, ಈಗ ನಾವೇನಾದ್ರು ಒಂದ್ ಲೋನ್ ಗೆ ಅಪ್ಲಿಕೇಶನ್ ಹಾಕ್ಸಿರ್ತೀವಿ ಅಂತ ಇಟ್ಕೊಡ್ರಿ, ಅದ್ ಬರೋ ಗಂಟನ ನಮ್ಗೆ ಅಲ್ಲಿ ಓಡಾಡಕ್ಕೆ ಬಿಡೋದಿಲ್ಲ. ಯಾವಾಗ ಬರುತ್ತೆ ಮೇಡಮ್, ಯಾವಾಗ ಬರುತ್ತೆ ಮೇಡಮ್ ಅಂತ ನೀವು ಎಲ್ಲ ಇಸ್ಕೊಂಡು ಹೋದ್ರಿ, ನಾವು ಪ್ರೂಫ್ ಎಲ್ಲ ಕೊಟ್ಟಿದೀವಿ ಅಂತ ಆತರ ಇದ್ ಮಾಡೋರು ಇದಾರೆ. ಕೆಲವರು ಅರ್ಥ ಮಾಡ್ಕೊಂಡು ಸ್ವಲ್ಪ ಆಯ್ತು ಬಿಡ್ರಿ ಮೇಡಮ್ ಬಂದಾಗ್ಲೇ ಬರ್ಲಿ ಅಂತ ಸುಮ್ನೆ ಆಗ್ತಾರೆ. ಯಾಕಂದ್ರೆ ಸರ್ಕಾರಿ ಕೆಲಸ ಸ್ವಲ್ಪ ತಡ ಆಗ್ಬಹುದು, ಆದ್ರೆ ಬಂದೇ ಬರುತ್ತೆ. ಹಂಗಾಗಿ ಅವಾಗ ಸ್ವಲ್ಪ ಜನ ಹೋಗ್ತಾ ಬರ್ತಾ ಕೇಳ್ತಾನೆ ಇರ್ತಾರೆ, ಮೇಡಮ್ ನೀವು ಇಸ್ಕೊಂಡು ಹೋದ್ರಿ ನಮ್ ಪ್ರೂಫ್ ಎಲ್ಲ ಬಂದೇ ಇಲ್ಲ ಅಂತಂದು, ನಾವು ಹೋಗಿಲ್ಲ ಮೇಡಮ್ ಬರುತ್ತೆ, ಅದಕ್ಕೆ ಅಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ವೆರಿಫಿಕೇಶನ್ ಎಲ್ಲ ಮಾಡ್ತಾರಲ್ಲ, ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾವು ಏನಾದ್ರು ಸಮಾಧಾನ ಮಾಡಿ ಸುಮ್ನೆ ಹಾಕ್ಬಿಡ್ತೀವಿ. ಈಗ ಮಳೆಗಾಲದಲ್ಲಿ ಏನು ತಮಗೆ ಹೆಚ್ಚಿನ ಒಂದು ಜವಾಬ್ದಾರಿ ಇರುತ್ತೆ? ಈಗ ಮಳೆಗಾಲದಲ್ಲಿ ಅಂದ್ರೆ ಸರ್, ಕೊಟ್ಟಿಗೆ ಹೆಂಗೆ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ, ಈಗ ಹಸುಗಳು ಕಟ್ಟಬೇಕು ಅಂದ್ರೆ ಕೊಟ್ಟಿಗೆನು ಕ್ಲೀನ್ ಆಗಿರ್ಬೇಕು, ಆಮೇಲೆ ವ್ಯಾಕ್ಸಿನ್ ಹೋದಾಗ ಈಗ ಕೊಟ್ಟಿಗೆ ಕ್ಲೀನ್ ಆಗಿಲ್ಲ ಅಂದ್ರೆ ನಾವು ಜಾರಿ ಬೀಳೋ ಇದಿರ್ತವೆ, ಆಮೇಲೆ ಅವಕ್ಕೆ ನಮ್ಗೆಲ್ಲ ಯಾವ್ದೇ ರೀತಿಯ ವಿಮೆಗಳಾಗ್ಲಿ ESI ಅಂತದೆಲ್ಲ ಏನು ಇರಲ್ಲ, ಅದೆಲ್ಲ ನಾವು ಹೋಗಿರೋ ಕೆಲ್ಸಕ್ಕೆ ನಾವ್ ಏನಕ್ಕೆ ಹೋಗಿರ್ತೀವಿ ಅಷ್ಟೇ ಮಾತ್ರ, ಆಮೇಲೆ ಬಂದ್ರೆ ಅಲ್ಲಿ ಏನೇ ಆದ್ರೂ ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಮ್ದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಹಂಗಾಗಿ ಅವ್ರ ಕೊಟ್ಟಿಗೆನ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ, ಮತ್ತೆ ಜಾರ್ದಂಗೆ, ಆಮೇಲೆ ಹೇಗೆ ಹಿಂಗೆ ಪೂರ್ವ ಪಶ್ಚಿಮಕ್ಕೆ ಇದಾಗಿ ಕಟ್ಟಬೇಕು ಅಂತ ಇರತ್ತಲ್ಲ ಹಂಗೆ ಕಟ್ಟಿರ್ತಾರೆ, ಆಮೇಲೆ ಹಸುಗಳು ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೋ ಇಲ್ವೋ, ಆಮೇಲೆ ಈಗ ಮಳೆಗಾಲದಲ್ಲಿ ಜಾಸ್ತಿ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ ಹಸುಗಳಿಗೆ, ಕರುಗಳಿಗೆ ಜಂತಿನ ಮಾತ್ರೆ ಹಾಕ್ಬೇಕು, ಅದನ್ನೆಲ್ಲ ನಾವು ಮನೆ ಮನೆಗೆ ಹೋಗಿ ಕೊಡ್ತಿದೀವಿ ಸರ್. ಸೊ ನಿಮ್ಗೆ ತೃಪ್ತಿ ಅನ್ಸುತ್ತಾ? ಹಾ ಸರ್, ನಮಗೆ ನಮ್ಮ ಕೆಲಸದಲ್ಲಿ ತೃಪ್ತಿ ಇದೆ. ಈಗ ಉಳಿದಿದ್ದ 15 ದಿವಸ ಏನ್ ಮಾಡ್ತೀರಿ? ಉಳಿದಿದ್ದ 15 ದಿವಸದಲ್ಲಿ ನಮ್ದೇ ಅದ ಅಂಗಡಿಗಳಿದಾವೆ, ನಿಮ್ ಸ್ವಂತ ಒಂದು ಚಟುವಟಿಕೆಗಳೇ ಅಂತಂದ್ರೆ ತಮ್ಮ ಒಂದು ಕುಟುಂಬ ಜೊತೆಗೆ ಸ್ವಂತ ಒಂದು ಇದರಲ್ಲಿ ಭಾಗಿಯಾಗಿ ಇರ್ತೀರಾ. ಕೃಷಿ ಸಖಿ ನೀವು ಕೂಡ ಯಾವ ರೀತಿ? ಹೌದು ಸರ್, ನಮ್ದು ಒಂದು ಫ್ಯಾನ್ಸಿ ಸ್ಟೋರ್ ಇದೆ, 15 ದಿನ ಅಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಹೋಗ್ತಿವಿ, ಇಲ್ಲ ಅಂದ್ರೆ ಉಳಿದ ಟೈಮ್ ಅಲ್ಲೆಲ್ಲ ನಮ್ ಫ್ಯಾನ್ಸಿ ಸ್ಟೋರ್ ಇದೆ, ಅಲ್ಲಿ ಕೆಲಸ ಮಾಡ್ತೀವಿ ಸರ್. ಇದ್ರ ಜೊತೆಗೆ ಈಗ ಕೃಷಿ ಸಂಬಂಧಪಟ್ಟಿದ್ದು, ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು, ಏನೋ ಒಂದು ಹುಳು ಪುಡಿ ಅಥವಾ ರೋಗ ಏನಾದ್ರು ಬಿದ್ರೆ ಅವರು ಕೆಲವೊಬ್ರು ಈಗ ಹೇಳ್ತಾ ಇದಾರೆ ನಾವು ರೈತ ಸಹಾಯವಾಣಿ ಕೇಳಿ ನಾವು ಮಾಡ್ತೀವಿ ಅಂತಂತ, ಈಗ ತಮ್ಮ ಮುಖಾಂತರ ಈ ತರದ ಏನಾದ್ರೂ ಹೇಳೋ ಒಂದು? ಹೌದು ಸರ್, ರೈತರು ಬಂದು ಯಾರಾದ್ರೂ ನಮಗೆ ಕೇಳಿದ್ರೆ ನಾವು ಕೃಷಿ ಅಧಿಕಾರಿಗಳಿಗೆ ಅಕ್ಷರಣಾನೆ ಕಾಲ್ ಮಾಡ್ತೀವಿ, ಅವ್ರಿಗೆ ಕೇಳ್ತೀವಿ, ಅವ್ರು ಹೇಳೋ ಔಷಧಿಗಳನ್ನ ರೈತರಿಗೆ ಬರೆದ್ಕೊಟ್ಟು ಕಳಿಸ್ತೀವಿ ಸರ್. ನೀವು ಬರೀತೀರಾ? ಬರೆದ್ಕೊಟ್ಟು ಕಳಿಸ್ತೀವಿ, ಕೆಲವೊಬ್ರು ನಮ್ಮ ಹತ್ರ ಬರೆಸ್ಕೊಂಡು ಹೋಗ್ತಾರೆ, ಕೆಲವೊಬ್ರು ಭದ್ರಾವತಿ ಹತ್ರ ಅಲ್ವಾ, ಅಲ್ಲಿ ಹೋದಾಗ ಕೇಳ್ಕೊಂಡ್ ಬಂದು ಬರೀತಾರೆ, ಈ ತರದ್ ಕೇಳ್ಕೊಂಡ್ ಬಂದಿದೀವಿ, ಈ ತರ ಆಕ್ರಿ ಅಂತ ಹೇಳಿದ್ದಾರೆ ಅಂತಾನು ಬಂದು ನಮಗೆ ಮಾಹಿತಿ ಹೇಳೋರು ಇದಾರೆ, ತುಂಬಾ ಜನ ಬಂದು ನಮ್ಮ ಹತ್ರನು ಕೇಳ್ತಾರೆ, ನಾವು ಕೃಷಿ ಅಧಿಕಾರಿಗಳಿಗೆ ಕೇಳಿ ಹೇಳ್ತೀವಿ ಸರ್ ಅವರಿಗೆ. ಅದಲ್ದನೆ ಈಗ ಪಶು ಸಖಿ ಅವರೇ, ಈ ಒಂದು ಸಮಯದಲ್ಲಿ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ತಾರೆ, ಈಗ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಅನ್ಸುತ್ತ ತಮ್ಗೆ? ಏನಿಲ್ಲ ಸರ್, ಯಾವಾಗ್ಲೂ ನಮ್ಗೆ ಇದ್ದೇ ಇರುತ್ತೆ. ಮಾಮೂಲಿ ಈ ಹೆಣ್ಣು ಕರುಗಳಿಗೆ ಮುಂದೆ ಅವು ದೊಡ್ಡವಾಗಿ ಅವು ಗರ್ಭ ಕಟ್ಟುವಂತ ಟೈಮಲ್ಲಿ ಅವಕ್ಕೆ ಅಬಾರ್ಷನ್ ಆಗದಿರೋ ತರ ನಾವು 3 ತಿಂಗಳಿಂದಾನೆ ಅವಕ್ಕೆ ಚಿಕಿತ್ಸೆ ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. 4 ತಿಂಗಳು ಮೇಲ್ಪಟ್ಟ ಹೆಣ್ಣು ಕರುಗಳಿಗೆ ಬ್ರುಸೆಲ್ಲಾ ವ್ಯಾಕ್ಸಿನ್ ಅಂತ ಹಾಕಿಸ್ತೀವಿ, ಲೈವ್ ವ್ಯಾಕ್ಸಿನ್ ಅದನ್ನ ಹಾಕಿಸ್ತೀವಿ. ಆಮೇಲೆ ಅವು ದೊಡ್ಡವಾಗಿ ಅವು ಗರ್ಭಾವಸ್ಥೆಗೆ ಬಂದಂತ ಟೈಮಲ್ಲಿ ಅವು ಕಂದು ಹಾಕೋದು ಅವೆಲ್ಲ ಆಗಲ್ಲ. ಕೆಲವರು ಕರುಗಳು ಸಣ್ಣವು ಅಂತ ಹಾಕ್ಸಲ್ಲ, ಆದ್ರೆ 8 ತಿಂಗಳೊಳಗೆ ಯಾವಾಗ ಬೇಕಾದ್ರೂ ಹಾಕಿಸ್ಬೋದು. ಅದು ವರ್ಷದಲ್ಲಿ 3-4 ಸತಿ ಹಾಕ್ತಾರೆ ಸರ್. 3 ತಿಂಗಳಿಗೆ ಒಂದ್ಸತಿ ಆ ವ್ಯಾಕ್ಸಿನ್ ಮತ್ತೆ ಮತ್ತೆ ಹಾಕದೆ ಇರೋ ಕರುಗಳಿಗೆ ಹಾಕಿಸೋದು. ಆಮೇಲೆ ಕಿವಿ ಒಲೆಗಳು ಬೇಕೇ ಬೇಕು ಹಸುಗಳಿಗೆ, ಇದಕ್ಕೆ ಡೈರಿಗಳಲ್ಲಿ ಹಾಲು ಹಾಕ್ತಾರಲ್ಲ ಅದಕ್ಕೂ ಬೇಕು. ಆಮೇಲೆ ಹಿಂಗೇನಾರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾರು ಯಾವ್ದಾರ ಟ್ರೈನ್ ಹತ್ರನೋ ಇಲ್ಲ ಏನಾರು ಕರೆಂಟ್ ಹೊಡೆದ ಹಿಂಗ ಹಸುಗಳು ಸತ್ತೋದಾಗ ಆ ಕಿವಿ ಒಲೆ ಇದ್ರೆ ಹೆಲ್ಪ್ ಆಗುತ್ತೆ. ಅವುಗಳನ್ನೆಲ್ಲ ಚೆಕ್ ಮಾಡಿ ಇರೋಕೆ ಕೊಡಲ್ಲ, ಇಲ್ಲದೆ ಇರೋಕೆ ಹೊಸ ಟ್ಯಾಗ್ ಕೊಟ್ಟು ಅದನ್ನ ಎಂಟ್ರಿ ಮಾಡ್ತೀವಿ ನಾವು ನಮ್ಮ ಫೋನ್ಗಳಲ್ಲಿ. ಮತ್ತೆ ನಮ್ಮ ಡಾಕ್ಟರ್ ಇದಾರೆ ಮಧುಸೂದನ್ ಅಂತ, ಅವರು ಅಷ್ಟೇ ಅಕಸ್ಮಾತ್ ಏನಾರು ಅವ್ರ ಅಲ್ಲಿ ಹೋಗಕ್ಕಾಗಿಲ್ಲ ಅಂದ್ರೆ ಅಲ್ಲಿ ಹಾಸ್ಪಿಟಲ್ ಹತ್ರ ಹಸುಗಳನ್ನ ಏನೇ ಸಮಸ್ಯೆ ಇದ್ರು ಅಲ್ಲಿ ಒಳ್ಕೊಂಬಂದ್ರೆ ಅವ್ರು ಏನ್ ಇದಾಗಿದೆ ಅಂತ ಚೆಕ್ ಮಾಡಿ ತಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ನೀವು ಒಂದು ಊರಿಗೆ ಹೋಗಿದ್ದೀರಾ, ಅಲ್ಲಿ ಯಾವ್ದೋ ಒಂದು ಜಾನುವಾರು ಆಗ್ಲಿ ಅಥವಾ ಕುರಿ ಆಗಿರ್ಲಿ ತುಂಬಾನೇ ಒಂದು ಸೀರಿಯಸ್ ತರ ಇರುತ್ತೆ ಅಥವಾ ತುಂಬಾನೇ ಏನೋ ಒಂದು ರೋಗ ಬಂದು ಅದಕ್ಕೆ ಒಂದು ಸಪರೇಟ್ ಆಗಿ ಅದಕ್ಕೆ ಕಟ್ಟು ಹಾಕಿರ್ತಾರೆ, ಅಂತ ಸಮಯದಲ್ಲಿ ಈಗ ನೋಡ್ ತಕ್ಷಣ ತಾವು ಈಗ ಸಂಚಾರಿ ಪಶು ಆಸ್ಪತ್ರೆಗೆ ಏನಾದ್ರು ತಿಳಿಸ್ತೀರಾ ಅಥವಾ ನಿಮ್ಗೆ ಏನಾದ್ರು ಹೇಳ್ತಾರ ರೈತರು? ನಮಗೆ ಹೇಳ್ತಾರೆ ಸರ್ ಹಿಂಗ್ ಹುಷಾರಿಲ್ಲ ಹಿಂಗ್ ಇಲ್ಲ ಅಂದ್ರೆ ನಾಯಿ ಕಚ್ಚಿದೆ ಹಿಂಗ್ ಗಾಯ ಆಗಿದೆ ಅಂತ ನಾವು ಆ ತಕ್ಷಣಕ್ಕೆ ಅಲ್ಲಿ ನಮ್ಮ ಡಾಕ್ಟರ್ಗೆ ಫೋನ್ ಮಾಡ್ತೀವಿ. ನಾವೇ ಅಂದ್ರೆ ನಮ್ಗೇನು ಟ್ರೀಟ್ಮೆಂಟ್ ಮಾಡೋದಿಲ್ಲ, ಏನು ಕಳಿಸಿಲ್ಲ, ಹಂಗಾಗಿ ನಾವು ನೋಡಿ ಏನಾಗಿದೆ ಅಂತಂದು ಅವ್ರಿಗೆ ತಕ್ಷಣ ಫೋನ್ ಮಾಡ್ತೀವಿ. ಅವರು ಅಲ್ಲೇ ಸುತ್ತಮುತ್ತ ಹಳ್ಳಿ ನಮ್ಗಾದ್ರೆ ಬಾರಂದೂರ್ ಪಂಚಾಯತಿ ಒಂದೇ, ಅವರಿಗಾದ್ರೆ ಸುತ್ತಮುತ್ತ ಒಂದ್ 4-5 ಗ್ರಾಮ ಬರ್ತವೆ. ಮಾವಿನಕೆರೆ, ಕಾಳಿಂಗ್ನಳ್ಳಿ, ಕೆಂಚನಹಳ್ಳಿ ಆ ಕಡೆ ಎಲ್ಲ ಹೋಗ್ಬೇಕು. ಅವ್ರು ತಕ್ಷಣಕ್ಕೆ ಬಂದು ಮಾಡಕ್ ಆಗ್ಲಿಲ್ಲ ಅಂದ್ರೆ ಅವತ್ತಿನ ದಿವಸದಲ್ಲಿ ಪುರ್ಸೋತ್ ಮಾಡ್ಕೊಂಡು ಬರ್ತಾರೆ, ಬಂದು ನೋಡ್ತಾರೆ ಸರ್. ನೋಡ್ತಾರೆ ಸರ್. ಒಟ್ಟಾರೆಯಾಗಿ ಹೇಳುವುದಾದರೆ ಪಶು ಸಖಿಯಾಗಿ ಆಮೇಲೆ ಕೃಷಿ ಸಖಿಯಾಗಿ ತಾವು ಒಂದು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಾ, ಯಾವ ರೀತಿಯಿಂದ ಇದು ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ, ಇದು ಮುಂದುವರೆದು ಭಾಗ ಹೇಗೆ ಇದು ಸರ್ಕಾರದಿಂದ ಮತ್ತೆ ತಮ್ಮನ್ನ ಇದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತಂತ ಹೇಳ್ತೀರಾ ಸರ್? ನಮಗೆ ಅಂದ್ರೆ ಈಗ ಮುಂದೆ ಅನುಕೂಲ ಆಗುತ್ತೆ ಅಂತ ಹೇಳಿದಾರೆ, ನಮ್ಗೆ ಬರೀ 3,750 ರೂಪಾಯಿ ಗೌರವಧನ ಅಂತ ಕೊಡ್ತಿದ್ದಾರೆ, ಮುಂದೆ ಇನ್ನು ಅನುಕೂಲ ಆಗುತ್ತೆ ನಿಮ್ಗೆ. ಆಮೇಲೆ ಈಗೆಲ್ಲ ಸಿಬ್ಬಂದಿಗಳು ಕಮ್ಮಿ ಇದಾರೆ, ಕಡಿಮೆ ಇದ್ದಾರೆ, ನೆಕ್ಸ್ಟ್ ನಮ್ಮನ್ನೇ ಅದಕ್ಕೆ ಅಪ್ರೋಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ತಕ್ಷಣ ಮಾಡ್ತಾರೋ ಇಲ್ಲ. ಯೋಜನೆ ಇದೆ ಅಲ್ವಾ, ಇದು ಯೋಜನೆಯಲ್ಲಿ ನೀವು ಕೆಲಸ ಮಾಡ್ತಾ ಅಲ್ವಾ, ಇದು ಮುಂದಿನ ದಿನಗಳಲ್ಲಿ ಕೂಡ ಇದು ಯೋಜನೆಯನ್ನ ಇದು ಮುಂದುವರಿಸ್ತಾರ ಅಂತ ಹೇಳ್ತಾರ? ಹಾ ಸರ್, ಮುಂದುವರಿಸ್ತಾರೆ. ಅದೇ ನಮ್ ಕೃಷಿ ಸಖಿ ಪಶು ಸಖಿ ಬೇಕೇ ಬೇಕು ಒಂದ್ ಹಳ್ಳಿಗೆ, ಅವಶ್ಯಕತೆ ಇದ್ದೇ ಇದೆ ಅವ್ರದ್ದು, ಹಂಗಾಗಿ ನಮ್ಮನ್ನ ಮುಂದೇನು ತಗೊಂತೀವಿ ಅಂತ ಹೇಳಿದ್ದಾರೆ. ಇದು ಯಾವ ಒಂದು ಮಾನದಂಡ ಇಟ್ಕೊಳ್ತಾರೆ ಈಗ ನಿಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ ಹೇಗೆ ಅಂದ್ರೆ, ಇಂತಿಷ್ಟು ವಿದ್ಯಾಭ್ಯಾಸ ಇರ್ಬೇಕು ಅಂತ ಅಷ್ಟೇ ಸಾಕ? ಅಷ್ಟೇ ಸಾಕು ಸರ್, ವಿದ್ಯಾಭ್ಯಾಸ ಎಷ್ಟಿರ್ಬೇಕು, ಆಮೇಲೆ ನಮ್ಗೆ ಅದ್ರ ಬಗ್ಗೆ ಅರಿವಿರ್ಬೇಕು ನಾವು ಮಾಡೋ ಕೆಲಸದ ಬಗ್ಗೆ. ನಮ್ಮ ಕೃಷಿ ಸಖಿ ಅಂದ್ರೆ ನಮ್ಗೆ ಪಶುಗಳ ಸ್ವಲ್ಪ ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ಗೊತ್ತಿರ್ಬೇಕು. ಆಮೇಲೆ ಕೃಷಿ ಸಖಿ ಆದ್ರೆ ಅವರಿಗೆ ಜಮೀನ್ ಇರ್ಬೇಕು, ಅವರು ಜಮೀನಲ್ಲಿ ಕೆಲಸದಲ್ಲಿ ತೊಡಗಿರ್ಬೇಕು ಇದೆ ಅಂದ್ರೆ ಆ ಊರಿನವರೇ ಇರ್ಬೇಕು. ಯಾವ ನೀವು ಗ್ರಾಮ ಪಂಚಾಯತಿ, ಯಾವ ಗ್ರಾಮ ಪಂಚಾಯತಿ ಕೆಲಸ ಇರುತ್ತೆ ನಾವು ಆ ಗ್ರಾಮ ಪಂಚಾಯತಿಯರಾಗಿದ್ರೆ ಸಾಕು. ಆಮೇಲೆ ಸ್ವಸಹಾಯ ಸಂಘದಲ್ಲಿ ಇರ್ಬೇಕು ಸರ್, ಸ್ವಸಹಾಯ ಸಂಘದಲ್ಲಿ ಇರ್ಬೇಕು. ಇದ್ರ ಮೇಲೆ ನಮ್ಮನ್ನ ಇಂಟರ್ವ್ಯೂ ಮಾಡಿ ತಗೊಂಡಿದ್ದಾರೆ ಸರ್. ಇದುವರೆಗೆ ತಾವು ಪಶು ಸಖಿಯಾಗಿ ಕೃಷಿ ಸಖಿಯಾಗಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೇಗೆ ಮಾಡ್ತಾ ಇದ್ದೀರಿ, ಯಾವ ರೀತಿಯಿಂದ ಅದು ಉಪಯೋಗ ಆಗಿದೆ, ಮುಂದೆ ಇದರ ಒಂದು ಭವಿಷ್ಯದ ಬಗ್ಗೆ ತಾವು ಸಂಪೂರ್ಣ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಅಂದ್ರೆ ಮತ್ತೆ ಬೇರೆ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂತ ಪಶು ಸಖಿಯಾಗಿರ್ಲಿ ಕೃಷಿ ಸಖಿಯಾಗಿರ್ಲಿ ಅವರಿಗೆ ತಾವು ಆಕಾಶವಾಣಿ ಭದ್ರಾವತಿ ಮೂಲಕ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಇಬ್ಬರೂ ಕೂಡ ಧನ್ಯವಾದ ಹಾಗೂ ನಮಸ್ಕಾರ. ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ ನಮ್ಮಿಬ್ಬರ ಕೃಷಿ ಸಖಿ ಪಶು ಸಖಿಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೂ ಪಶು ಸಖಿ ಮತ್ತು ಕೃಷಿ ಸಖಿ ಕಾರ್ಯಚಟುವಟಿಕೆಗಳ ಕುರಿತು ಆರತಿ ಬಾಯಿ ಮತ್ತು ವಾಣಿಯಲ್ಲವರೊಂದಿಗೆ ಈ ಹಿಂದೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಇವರನ್ನ ಸಂದರ್ಶಿಸಿದವರು ಎಸ್ಎಂ ಸುಧಾಕರ್. ಇದೀಗ ಕೃಷಿ ಮಾಹಿತಿ ಡಾಕ್ಟರ್ ಎಸ್ಎಂ ಸುಧಾಕರ್ ಅವರಿಂದ. ಹಾ

ಹೋಗಿದೆ. ಜಲಾನಯನ ಕೆಲಸ ನಮ್ಮ ಕೈ ಬೀಸಿ ಕರೆದಿದೆ. ಜಲಾನಯನ ಕೆಲಸ ನಮ್ಮ ಕೈ ಬೀಸಿ ಕರೆದಿದೆ. ಅಕ್ಕಂದಿರೆ ಅಣ್ಣಂದಿರೆ ನೀವು ಸೇರಿಕೊಳ್ಳಿ. ಅಕ್ಕಂದಿರೆ ಅಣ್ಣಂದಿರೆ ನೀವು ಸೇರಿಕೊಳ್ಳಿ. ಜಲಾನಯನ ಕೆಲಸಕ್ಕೆ ಒಂದು ಕೂಡಿ ಮುಂದೆ ಬನ್ನಿ. ಜಲಾನಯನ ಕೆಲಸಕ್ಕೆ ಒಂದು ಕೂಡಿ ಮುಂದೆ ಬನ್ನಿ. ಬನ್ನಿ ಬನ್ನಿ ಮುಂದೆ ಬನ್ನಿ ಪರಿಸರವು ಕೂಗಿದೆ. ಪರಿಸರ ಗೀತೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೊಂದು ಪ್ರಕಟಣೆ ಇದೆ. ರೈತರ ಮಕ್ಕಳಿಗಾಗಿ ಮೀಸಲಿರುವ ಕೃಷಿ ಪದವಿ ಸೀಟುಗಳಿಗಾಗಿ ಪ್ರವೇಶ ಪ್ರಾಯೋಗಿಕ ಪರೀಕ್ಷೆಯನ್ನ ಮೇ 10ರವರೆಗೆ ವಿಸ್ತರಿಸಲಾಗಿದ್ದು, ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಸಲಾಗುವುದು ಎಂದು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಪ್ರಕಟಣೆ ತಿಳಿಸಿದೆ. ಅರ್ಹ ಅಭ್ಯರ್ಥಿಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ಜಾಲತಾಣದಲ್ಲಿ ಪ್ರವೇಶ ಪತ್ರವನ್ನು ಮೇ 8ರಿಂದ ಮೇ 10ರ ಬೆಳಿಗ್ಗೆ 7 ಗಂಟೆಯವರೆಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಪ್ರಾಯೋಗಿಕ ಪರೀಕ್ಷೆಯನ್ನು ರಾಜ್ಯದ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳ 17 ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಮೇ 10ರಂದು ಬೆಳಿಗ್ಗೆ 9 ಗಂಟೆಯಿಂದ ಪ್ರಾರಂಭಿಸಲಾಗುವುದು. ಆದ್ದರಿಂದ ಅಭ್ಯರ್ಥಿಗಳು ಪ್ರಾಯೋಗಿಕ ಕೇಂದ್ರಗಳಲ್ಲಿ ಮೇ 10ರಂದು ಬೆಳಿಗ್ಗೆ 8 ಗಂಟೆಗೆ ವರದಿ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ತಡವಾಗಿ ಬರುವ ಅಭ್ಯರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ. ರಾಜ್ಯದ ಎಲ್ಲ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳಲ್ಲಿ ಮೇ 14ರಂದು ಬೆಳಿಗ್ಗೆ 11 ಗಂಟೆಯ ಒಳಗೆ ಪ್ರಾಯೋಗಿಕ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ವಿದ್ಯಾರ್ಥಿಗಳು ಬದಲಾದ ದಿನಾಂಕಗಳ ಗಮನಕ್ಕಾಗಿ ಹಾಗೂ ಮಾಹಿತಿಗಾಗಿ ಅಂತರ್ಜಾಲ ತಾಣಗಳಿಗೂ ಭೇಟಿ ನೀಡಬಹುದಾಗಿದೆ ಎಂದು ಹಿರಿಯ ಸಹಾಯಕ ನಿರ್ದೇಶಕರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವಾರ್ತಾ ಭವನ ಶಿವಮೊಗ್ಗ ಇವರ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದ್ರಲ್ಲ ರೈತ ಬಾಂಧವರೇ, ಈಗ ಇನ್ನೊಂದು ಪರಿಸರ ಗೀತೆ. ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ. ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ